ನಮ್ಮಲ್ಲಿ ಇರ್ತಕ್ಕಂತಹ ವಾತಾವರಣ ಮಲೆನಾಡು ಪ್ರದೇಶ ಜೊತೆಗೆ ನಮ್ಗೆ ಸೂಕ್ತವಾದಂತಹ ಕಾಫಿ ಪದ್ಧತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಲೆಗಳು ಬಿದ್ದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಬಹಳ ಮುಂದೆ ಇದ್ದೇವೆ. ಹಾಗೆಯೇ ಇನ್ನೂ ಮುಂದುವರೆದು ಕಾಫಿ ಮತ್ತು ಅಂತರ ಬೆಳೆಯಾಗಿ ನಾವು ಇವತ್ತೇನು ಕಾಳು ಮೆಣಸು ಆಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು ಬೆಳ್ಕೊಂಡು ಒಟ್ಟಾರೆಯಾಗಿ ಅಧಿಕವಾಗಿ ಸುಸ್ಥಿರವಾಗಿ ನಿರಂತರವಾಗಿ ನಾವು ಆದಾಯವನ್ನ ಪಡ್ಕೊಳ್ತಾ ಇರೋದು ಬಹಳ ವಿಶೇಷ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ತಕ್ಕಂತಹ ಕೆಲವೊಂದು ಕೃಷಿ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಬೆಳೆ ಪದ್ಧತಿ ಮಾಡಬೇಕಾದ್ರೆ ಖರ್ಚು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ನ ಗಮನಿಸ್ತಾ ಇದ್ದೇವೆ. ಆದಾಯ ಕಡಿಮೆ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚು ನಮ್ಮ ಖರ್ಚು ಹೋಗ್ತಾ ಇರ್ತಕ್ಕಂಥದ್ದೇ ರಾಸಾಯನಿಕ ಗೊಬ್ಬರಗಳನ್ನ ಕೊಂಡ್ಕೊಳ್ಳೋದು ಮತ್ತೆ ಅವುಗಳನ್ನ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತೆ ಎಷ್ಟರ ಮಟ್ಟಿಗೆ ಅವುಗಳ ಸದ್ಬಳಕೆ ಆಗ್ತಾ ಇದೆ ಅನ್ನೋದು ಒಂದು ನೋಡಿದ್ರೆ ಬಹಳ ಪ್ರಶ್ನಾತೀತವಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಗೆ ಅನ್ಸೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ದನ ಕರುಗಳ ಒಂದು ಮೌಲ್ಯ, ಅದರ ಒಂದು ಉತ್ಪನ್ನ ಬಹಳ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೇನೆ ದನ ಕರುಗಳು ಇಲ್ದೇನೆ ಕಾಂಪೋಸ್ಟ್ ಮಾಡುವುದನ್ನೇ ಇವತ್ತು ಮರೆತು ಕುಂತಿದ್ದೇವೆ. ಯಾವಾಗ ಕೃಷಿ ಭೂಮಿಯ ಸಾವಯವ ಅಂಶ ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದಿನ ಈ ಕೃಷಿ ಪದ್ಧತಿಗೆ ಬಹಳ ಪೂರಕವಾಗಿದೆ ಮತ್ತೆ ಇದರಲ್ಲಿ ನಮ್ಮ ಆಸಕ್ತಿ ಹೆಚ್ಚಿಗೆ ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಗಿಡಗಳನ್ನ ಒಳ್ಳೆಯ ಒಂದು ಬೆಳವಣಿಗೆಯನ್ನ ಇಳುವರಿಯನ್ನ ಸುಸ್ಥಿರವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ. ನಿಜ, ನಮ್ಮ ತೋಟಗಳಲ್ಲಿ ಸಾಕಷ್ಟು ಸಾವಯವ ಸಂಪನ್ಮೂಲ ಸಿಗುತ್ತೆ, ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡ್ರೆ ಮಣ್ಣಿನ ಫಲವತ್ತತೆ ಉತ್ತಮ ಆಗಿರುತ್ತೆ, ಹಾಗೆ ಬೆಳೆಗಳಲ್ಲಿ ಇಳುವರಿ ಚೆನ್ನಾಗಿ ಸಿಗುತ್ತೆ, ಬದುಕು ಒಂಥರ ಸಂತೋಷಮಯವಾಗಿ ಸಾಗ್ತಾ ಇರುತ್ತೆ. ಈ ಬಗ್ಗೆ ಹೇಳಿ. ಅಂಶದ ಪ್ರಕಾರ ನಮ್ಮ 1 ಎಕರೆ ಕಾಫಿ ತೋಟ ಅಂತ ನಾವು ಅನ್ಕೊಂಡ್ರೆ ಅದರಲ್ಲಿ ನಾವು ಕಪತ್ ಅಂತ ಮಾಡ್ತೇವೆ. ದೊಡ್ಡ ದೊಡ್ಡ ಮರಗಳ ಪ್ರೂನಿಂಗ್ ಮಾಡಿದಾಗ ಸಿಕ್ಕಂತಹ ಎಲೆಗಳ ಮತ್ತೆ ಕೊಂಬೆಗಳ ಪ್ರಮಾಣ ತೂಕ ಮಾಡಿದಾಗ 4-5 ಟನ್ ಸಿಗುತ್ತೆ ಹಸಿ ಪದಾರ್ಥ. ಹಾಗೇನೆ ಕಾಫಿಯನ್ನ ಸಂಸ್ಕರಣೆ ಮಾಡ್ಬೇಕಾದ್ರೆ ಕಾಫಿ ಪಲ್ಪ್ ಅಂತ ಹೇಳ್ತೀವಿ, ಕಾಫಿ ಎಷ್ಟು ತೂಕ ಇರುತ್ತೋ ಅದರಷ್ಟೇ ತೂಕ ಅದು ಇರುತ್ತೆ. 1 ಟನ್ನಷ್ಟು ಕಾಫಿ ಪಲ್ಪ್ ಸಿಗುತ್ತೆ. ಸಾಮಾನ್ಯವಾಗಿ ನೋಡಿ ಎಷ್ಟು ಪ್ರಮಾಣದ ಸಾವಯವ ವಸ್ತುಗಳು ನಿಷ್ಪ್ರಯೋಜಕವಾಗಿ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇಲ್ಲ. ಇದರಲ್ಲಿ ನಮ್ಮ ವೈಜ್ಞಾನಿಕತೆ ಅಡಗಿದೆ ಅಂತ ನಾನು ಹೇಳ್ತೀನಿ. ನಿಜ, ತಾವು ಹೇಳಿದಂಗೆ ಕಾಫಿ ತೋಟಗಳಲ್ಲಿ ನೆರಳಿಗಾಗಿ ಬೆಳೆದಿರುವ ಹಾಲ್ವಾಣದಿಂದ ಹಿಡಿದು ಬಳಂಜಿ ಅಥವಾ ಗರಿಗೆ, ಹತ್ತಿ, ಹೀಗೆ ಬೇರೆ ಬೇರೆ ರೀತಿಯ ಸ್ಥಳೀಯ ಸಸ್ಯಗಳು ಮರಗಳು ಸೇರಿಕೊಂಡು ನಾವು ಹಾಕಿರುವ ಸಿಲ್ವರು, ತೇಗ ಅಥವಾ ಹಲಸು ಮುಂತಾದ ಮರಗಳಿಂದ ಆಗಾಗ್ಗೆ ಪದಾರ್ಥಗಳು ಕೆಳಗಡೆ ಬೀಳ್ತಾ ಇರ್ತವೆ, ಮಣ್ಣಿಗೆ ಸೇರ್ತಾ ಇರ್ತವೆ. ಆದ್ರೆ ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಇನ್ನೊಂದು ಬಹಳ ಕಹಿಯಾದ ಒಂದು ವಿಚಾರ ಅಂತ ಹೇಳಿದ್ರೆ, ಇತ್ತೀಚೆಗೆ ಎಲ್ಲ ನಮ್ಮ ರೈತ ಬಾಂಧವರು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರವನ್ನ ತೆಗೆದುಕೊಳ್ಳೋ ಒಂದು ರೂಢಿ ಮಾಡ್ಕೊಂಡ್ರೆ ಅದರ ಒಂದು ಗುಣಮಟ್ಟ ನೋಡಿದಾಗ ಬಹಳ ಪ್ರಶ್ನಾತೀತವಾಗಿರುತ್ತೆ. ಮತ್ತೆ ಹೆಚ್ಚು ಬೆಲೆಯನ್ನ ಕೊಟ್ಕೊಂಡು ಅದನ್ನ ನಾವು ತರ್ತಾ ಇದೀವಿ, ನಮ್ಮ ಬೆಳೆಗಳಿಗೆ ಉಪಯೋಗಿಸ್ತಾ ಇದ್ದೇವೆ. ವೆಚ್ಚನೂ ಜಾಸ್ತಿ ಆಯ್ತು, ಗುಣಮಟ್ಟನೂ ಕೂಡ ಇಲ್ಲ. ಏನು ಖರ್ಚು ಜಾಸ್ತಿ ಆಗ್ತಾ ಇದೆ ದೈನಂದಿಕವಾಗಿ ನಮ್ಮ ಬೆಳೆಗಳಲ್ಲಿ, ಇದಕ್ಕೆ ಮುಖ್ಯ ಕಾರಣ ಇದು. ನಾವು ಹೇಳೋದು ಇಷ್ಟೇನೆ, ಪ್ರತಿ ವರ್ಷ ನಮ್ಮ ಮನೆಯ ಮಟ್ಟದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡ್ಕೊಳ್ಳಿ, ಕಡಿಮೆ ಪ್ರಮಾಣದಲ್ಲಾದ್ರೂ ಪರವಾಗಿಲ್ಲ, ಪ್ರತಿ ವರ್ಷ ನಮ್ಮ ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನ ನೀಡಿ ಖಂಡಿತವಾಗ್ಲೂ ಸಾವಯವ ಗೊಬ್ಬರ ಅಂಶ ಜಾಸ್ತಿ ಆದಾಗ ನಾವು ಕೊಟ್ಟಂತ ರಾಸಾಯನಿಕ ಗೊಬ್ಬರಗಳ ಲಭ್ಯತೆ ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿ ಫಸಲು ಕಟ್ಟುತ್ತೆ, ನಿರಂತರವಾಗಿ ನಮ್ಗೆ ಫಸಲು ಸಿಗುತ್ತೆ. ಈ ಅಂಶ ಎಲ್ಲೋ ಒಂದ್ ಕಡೆ ನಮ್ಗೆ ಇವತ್ತು ಮರೀಚಿಕೆ ಆಗ್ತಾ ಇರೋದು ಬಹಳ ಬೇಸರ ಆಗ್ತಾ ಅನ್ಸುತ್ತೆ. ನಾವು ಹಾಕುವ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬಹುದು, ಹಾಗೆ ಹಾಕಿದ ಗೊಬ್ಬರಗಳು ಚೆನ್ನಾಗಿ ಉಪಯೋಗ ಆಗುವ ರೀತಿಯಲ್ಲೂ ಈ ಸಾವಯವ ಪದಾರ್ಥಗಳು ಗೊಬ್ಬರಗಳು ನೆರವಿಗೆ ಬರ್ತವೆ. ಖಂಡಿತವಾಗ್ಲೂ, ಯಾಕೆ ಅಂತ ಹೇಳಿದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ನಾವು ನಮ್ಮ ಬೆಳೆಗಳಿಗೆ ನೀಡಿದಾಗ ಅವೆಲ್ಲವೂ ಕೂಡ ಒಂದು ಲವಣದ ಮೂಲಕ ಆ ಬೆಳೆಗೆ ಸರಬರಾಜಾಗುತ್ತೆ. ಕೊಟ್ಟಂತಹ ಗೊಬ್ಬರ ಮಣ್ಣಿಗೆ ಸೇರ್ಕೊಂಡು ಅದು ಲವಣಾಂಶವಾಗ್ಬೇಕಾದ್ರೆ, ಅದು ಪೋಷಕಾಂಶವಾಗಿ ಗಿಡಗಳಿಗೆ ಸಿಗಬೇಕಾದ್ರೆ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಬಹಳ ಮುಖ್ಯ. ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಧಿಕವಾಗಿರ್ಬೇಕು ಅಂದ್ರೆ ಅಂತ ಭೂಮಿಯಲ್ಲಿ ಸಾವಯವ ಅಂಶಗಳು ಯಥೇಚ್ಛವಾಗಿ ಇರಬೇಕು. ಹಾಗಾಗಿ ಸಾವಯವ ವಿಧಾನಗಳಿಂದ ಜಾಸ್ತಿ ಮಾಡಿಕೊಂಡು ರಾಸಾಯನಿಕ ವಿಧಾನಗಳನ್ನು ಕಡಿಮೆ ಮಾಡಿಕೊಂಡಾಗ ಖರ್ಚು ಕೂಡ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಬಳಕೆ ಮಾಡಿಕೊಂಡಾಗ ಒಳ್ಳೆ ಫಸಲು ಕೂಡ ಸಿಗ್ಲಿಕ್ಕೆ ಕಾರಣ ಆಗುತ್ತೆ. ಹೌದು ಹೌದು, ಒಟ್ಟಾರೆ ಮಣ್ಣಿನಲ್ಲಿ ಸಾವಯವದ ಅಂಶ ಚೆನ್ನಾಗಿದ್ದಷ್ಟು ಒಳ್ಳೇದೇ. ತುಂಬಾ ಹಾಗೆ ರಾಸಾಯನಿಕ ಗೊಬ್ಬರಗಳು ಹೆಚ್ಚೆಚ್ಚು ಬಳಸಿದಷ್ಟು ಅಪಾಯನೇ. ನೋಡಿ, ಈ ರೀತಿ ಹೇಳ್ಬಹುದು, ನಾವು ಎಂದೂ ಕೂಡ ಮಾತಾಡೋದಿಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ಬೇಕಾದ್ರೆ ಮಣ್ಣಿನ ಒಂದು ರಚನೆ ಆಗಿರ್ಬೋದು ಅಥವಾ ನೀರು ಹಿಡಿದುಕೊಟ್ಟುಕೊಳ್ಳುವ ಶಕ್ತಿ ಆಗಿರ್ಬೋದು ಮಣ್ಣಿಗೆ, ಇವು ಯಾವುದೇ ಕಾರಣದಿಂದನೂ ಕೂಡ ರಾಸಾಯನಿಕ ಗೊಬ್ಬರ ನೀಡುವುದರ ಹಿಡಿತವನ್ನ ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾವಯವ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ನಾವು ನೀಡ್ತಾ ಇದ್ರೆ ಮತ್ತೆ ಮುಚ್ಚಿಗೆ ಬೆಳೆಗಳನ್ನು ಬೆಳೆಯೋದ್ರಿಂದ ತೋಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಭೂಮಿಯಲ್ಲಿ ಜಾಸ್ತಿಯಾಗಿ ಭೂಮಿಯನ್ನ ಜೀವಂತಿಕೆಯಾಗಿ ಇರಲಿಕ್ಕೆ ಪ್ರಯತ್ನ ಪಡುತ್ತೆ. ಅದೇ ರಾಸಾಯನಿಕ ಗೊಬ್ಬರಗಳು ಸೇರ್ಕೊಂಡಾಗ ಅದು ಉಳಿ ಅಂಶ ಇರ್ಬೋದು, ಕ್ಷಾರ ಅಂಶ ಇರ್ಬೋದು, ಅವು ದುಷ್ಪರಿಣಾಮವನ್ನ ಬೀರ್ತವೆ. ಆದ್ರೆ ನಮ್ಮ ಸಾವಯವ ವಸ್ತುಗಳು ಉಪಯೋಗ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಹಾಗಾದ್ರೆ ನಮ್ಮಲ್ಲೇ ಸಿಗುವ ಸಾವಯವ ಪದಾರ್ಥಗಳನ್ನ ಹೇಗೆ ಉತ್ತಮವಾದ ರೀತಿಯಲ್ಲಿ ಹದವಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸಬೇಕು, ಕಾಂಪೋಸ್ಟ್ ಗೊಬ್ಬರ ಮಾಡೋದ್ರ ಮೂಲಕ ಅಥವಾ ಸತ್ವಭರಿತ ಸಾವಯವ ಗೊಬ್ಬರಗಳನ್ನ ತಯಾರಿಸೋದ್ರ ಮೂಲಕ ಅಂತ ಹೇಳ್ಬೋದಾ? ಸಾಮಾನ್ಯವಾಗಿ ಸಣ್ಣ ರೈತರಾಗಿರ್ಬೋದು, ಮಧ್ಯಮ ಆಗಿರ್ಬೋದು, ದೊಡ್ಡ ರೈತರಾಗಿರ್ಬೋದು, ಎಲ್ಲರನ್ನೂ ಒಟ್ಟಾರೆ ಸೇರಿಸಿ ಒಂದು ಸುಲಭ ಸರಳ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅಥವಾ ಕಾಫಿ ಪರಿಸರದಲ್ಲಿ ಹೇಗೆ ಕಾಂಪೋಸ್ಟ್ ಗೊಬ್ಬರವನ್ನ ನಾವು ತಯಾರು ಮಾಡ್ಕೋಬಹುದು, ಇದರಲ್ಲಿ ನಾನು ಮಾಹಿತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಇದರಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ತ್ಯಾಜ್ಯ ವಸ್ತುಗಳು. ಕಾಫಿ ತೋಟದಲ್ಲಿ ಕಪತ್ತು ಮಾಡಿರ್ತಕ್ಕಂತಹ ತರಗೆಲೆಗಳು ಅಥವಾ ಸಣ್ಣ ಸಣ್ಣ ಕೊಂಬೆಗಳು ಇವುಗಳನ್ನೆಲ್ಲದನ್ನು ಕೂಡ ನಾವು ನೇರವಾಗಿ ಕಾಂಪೋಸ್ಟ್ಗೆ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವು ಸ್ವಲ್ಪ ಗಟ್ಟಿಯಾಗಿರ್ತಾರೆ ರಂಬೆ ಕೊಂಬೆಗಳೆಲ್ಲ, ಅವುಗಳನ್ನು ನಾವು ಕಪತ್ ಮಾಡಿದ್ಮೇಲೆ ಸ್ವಲ್ಪ ದಿವಸ ಅಲ್ಲೇ ಬಿಟ್ಟಾಗ ತರಗೆಲೆಗಳೆಲ್ಲ ಉದುರಿರ್ತವೆ. ಆ ತರಗೆಲೆಗಳನ್ನ ಒಂದ್ ಕಡೆ ಶೇಖರಿಸಬೇಕು. ಹಾಗೇನೆ ದಾನಕರಗಳನ್ನ ಸಾಕೊಂಡಿರ್ತೀವಿ ಕೊಟ್ಟಿಗೆಯಲ್ಲಿ, ಸಾಕಷ್ಟು ತ್ಯಾಜ್ಯಗಳು ಹುಲ್ಲಾಗಿರ್ಬೋದು, ನಾವು ಹೊರಗಡೆಯಿಂದ ತಂದಿರ್ತಕ್ಕಂತ ತರಗೆಲೆಗಳನ್ನ ಅಲ್ಲಿ ಹಾಕಿದಾಗ ಗಂಜಲ ಮತ್ತೆ ಸಗಣಿಯೊಂದಿಗೆ ಮಿಶ್ರಣವಾಗಿ ಅಲ್ಲಿಂದ ಕೂಡ ನಮ್ಗೆ ಸಾಕಷ್ಟು ತ್ಯಾಜ್ಯ ಬರುತ್ತೆ. ಅದು ದನಗಳಿಂದ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ, ಹಾಗೆ ಮರಮುಟ್ಟುಗಳಿಂದ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ. ಹಾಗೇನೆ ಕಾಫಿ ಮಾರಾಟ ಮಾಡಬೇಕಾದ್ರೆ ಸಿಗ್ತಕ್ಕಂಥ ಉಪ ವಸ್ತುಗಳು ಅಂದ್ರೆ ಕಾಫಿ ಹಸ್ಕ್ ಆಗಿರ್ಬೋದು, ಉತ್ಪನ್ನಗಳನ್ನ ನಾವು ಇಲ್ಲಿ ಬಳಕೆ ಮಾಡ್ಕೋಬಹುದು. ಇವು ಎಲ್ಲ ರೈತರಲ್ಲೂ ಕೂಡ ಸಿಗ್ತಕ್ಕಂಥವು. ಇವುಗಳ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಸ್ಥಳೀಯವಾಗಿ ಸಿಗ್ತಕ್ಕಂಥ ಈ ಬಾಳೆ ಸಿಪ್ಪೆಗಳು, ಹಾಗೆ ನಾವೇನಾದ್ರೂ ಭತ್ತ ಬೆಳೀತಾ ಇದ್ರೆ ಹುಲ್ಲು ಮತ್ತೆ ಒಣ ಕಸಗಳು, ಹಾಗೆ ತರಕಾರಿ ಕಸಗಳು, ಇವುಗಳನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡು ಒಂದ್ ಕಡೆ ಹಾಕಿ ಆದಷ್ಟು ಮಟ್ಟಿಗೆ ಅವು ಹಸಿಯಿಂದ ಒಣ ಆಗುವಾಗೆ ಪರಿವರ್ತನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಹಸಿ ಆಗಿರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಬಳಸುವ ಹಾಗಿಲ್ಲ, ನಿಯಮ ಒಂದು. ಎರಡನೇದಾಗಿ ಯಾವಾಗ್ಲೂ ನಾವು ಕಾಂಪೋಸ್ಟ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಥವಾ ದೊಡ್ಡ ಒಂದು ಮರ ಇದೆ ಅಂತ ಅನ್ಕೊಂಡ್ರೆ ಅಲ್ಲಿ ಆ ಮರದ ನೆರಳೆ ಸಾಕಾಗುತ್ತೆ. ಮರದ ಬುಡದಿಂದ ಒಂದು 5 ಅಡಿ 10 ಅಡಿ ದೂರದಲ್ಲಿ ನೆರಳಿನ ಆಶ್ರಯದಲ್ಲಿ ನಾವು ತಂದಿರ್ತಕ್ಕಂತಹ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಕೋಬೇಕು. ಅಲ್ಲಿ ನಾವೇ ಕಾಂಪೋಸ್ಟ್ ಅನ್ನ ಮಾಡಬಹುದು. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರು ನಿಲ್ಲಬಾರದು. ಉದಾಹರಣೆಗೆ ಹಂತ ಹಂತವಾಗಿ ಅವುಗಳನ್ನ ನಾವು ಶೇಖರಣೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಒಂದು ನಿಯಮ ಇದೆ, ಏನಂತ ಹೇಳಿದ್ರೆ ನಾವು ಆಗ್ತಕ್ಕಂತ ಕಸದ ಒಂದು ಅಗಲ ಅದು 1 ಮೀಟರ್ ಅಥವಾ 3 ಅಡಿ ಅಗಲ ಅಥವಾ ಜಾಸ್ತಿ ಅಂತ ಹೇಳಿದ್ರೆ 6 ಅಡಿ ಅಗಲ ಇರಬೇಕು. ಹಾಗೆ ಎತ್ತರ 3 ಅಡಿ ಮಾತ್ರ ಇರಬೇಕು. ಮತ್ತೆ ಕಾಂಪೋಸ್ಟ್ ಮಾಡ್ತೀವಲ್ಲ ಆ ಒಂದು ಗುಡ್ಡೆ ಎಷ್ಟು ಉದ್ದ ಇರ್ಬೇಕಾದ್ರೂ ಇರ್ಬೋದು. ಈಗ ಕಾಫಿ ಬೆಳೆಗಾರರಾದ್ರೆ ಕಾಫಿಯನ್ನ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಅದರಲ್ಲಿ ಚೆರಿ ಕಾಫಿ ಅಂತ ಹೇಳಿ ಹಣ್ಣಾದ್ಮೇಲೆ ಹಣ್ಣಿನ ಬೀಜ ಸಪರೇಟ್ ಆಗುತ್ತೆ, ಸಿಪ್ಪೆ ಸಪರೇಟ್ ಆಗುತ್ತೆ. ಅದು ಹೆಚ್ಚು ತೇವಾಂಶವನ್ನ ಹೊಂದಿರ್ತಕ್ಕಂಥದ್ದು. ಅಂತ ಒಂದು ತೇವಾಂಶ ಇರ್ತಕ್ಕಂತಹ ಚೆರಿ ಹಸ್ಕನ್ನ ನಾವು ಸಪರೇಟ್ ಆಗಿ ಒಂದ್ ಕಡೆ ಗುಡ್ಡೆ ಹಾಕಿ 1 ತಿಂಗಳು ಸ್ವಲ್ಪ ಒಣಗಿಸ್ಬೇಕು, ತೇವಾಂಶ ಕಡಿಮೆ ಮಾಡ್ಕೋಬೇಕು. ಯಾಕೆಂದ್ರೆ ತೇವಾಂಶ ಜಾಸ್ತಿ ಇದ್ದಷ್ಟು ಕಾಂಪೋಸ್ಟ್ ಮಾಡೋದು ತಡವಾಗ್ಬಿಡುತ್ತೆ. ಹಾಗೇನೆ ಈಗ ರೊಬಸ್ಟ ಬೆಳೆಗಾರರಾದ್ರೆ ಕಾಫಿ ನಾವು ಕ್ಯೂರಿಂಗ್ ಮಾಡ್ಬೇಕಾದ್ರೆ ಬೀಜ ಸಪರೇಟ್ ಆಗುತ್ತೆ, ಅದ್ರದ್ದು ಸಿಪ್ಪೆ ಸಪರೇಟ್ ಆಗುತ್ತೆ, ಅದಕ್ಕೆ ನಾವು ಕಾಫಿ ಹಸ್ಕ್ ಅಂತ ಹೇಳ್ತೀವಿ. ಆ ಹಸ್ಕ್ ನಲ್ಲಿ ಸಾಕಷ್ಟು ಒಣ ಅಂಶ ಇರುತ್ತೆ, ಅದರಲ್ಲಿ ತೇವಾಂಶ ಬಹಳ ಕಡಿಮೆ ಇರುತ್ತೆ. ಅಂತ ಒಂದು ವಸ್ತುಗಳನ್ನ ನಾವು ಸಪರೇಟ್ ಆಗಿ ಒಂದ್ ಕಡೆ ಮಾಡಿಕೊಂಡು ಅದರಲ್ಲಿ ತೇವಾಂಶಕ್ಕೆ ಒಂದ್ ಸ್ವಲ್ಪ ನೀರನ್ನ ಸಿಂಪಡಣೆ ಮಾಡೋದು, ಒಂದ್ ಕಡೆ ನಾವು ತೇವಾಂಶವನ್ನು ತೆಗಿತೀವಿ, ಇಲ್ಲಿ ತೇವಾಂಶವನ್ನು ಸ್ವಲ್ಪ ಜಾಸ್ತಿ ಆಗದೆ ಮಾಡ್ಕೋಬೇಕು. ಹಾಗೇನೆ ಸಾಕಷ್ಟು ಬೆಳೆ ಉಳಿಕೆಗಳು ನಮ್ಮ ತೋಟದಲ್ಲಿ ಸಿಗುತ್ತೆ, ಕಪತ್ ಮಾಡ್ಬೇಕಾದ್ರೆ ಸಿಗುತ್ತೆ, ಸ್ಲಾಶಿಂಗ್ ಮಾಡ್ಬೇಕಾದ್ರೆ ಸಿಗುತ್ತೆ. ಈ ರೀತಿ ಎಲ್ಲವನ್ನೂ ಕೂಡ ಒಂದ್ ಕಡೆ ಸಂಗ್ರಹಣೆ ಮಾಡಿಕೊಂಡು ಈಗ ಮೊದಲ ಒಂದು ವಿಧಾನದಲ್ಲಿ ಒಂದ್ ಸ್ವಲ್ಪ ಗಟ್ಟಿಯಾದ ವಸ್ತುಗಳು, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ತೆಂಗಿನ ಚಿಪ್ಪು ಬರುತ್ತೆ ಅಥವಾ ಒಂದು ಗಟ್ಟಿಯಾದ ಮರ, ಅದು ಬುಡ ಭಾಗದ ಲೇಯರ್ ಅಂತ ಹೇಳ್ತೀವಿ ನಾವು. ಇಂಥ ಒಂದ್ ಸ್ವಲ್ಪ ಗಟ್ಟಿಯಾಗುತ್ತೆ ವಸ್ತುಗಳನ್ನ ಒಂದು ಲೇಯರ್ ಹಾಕ್ಬೇಕಾದ್ರೆ ಅದ್ರ ಮೇಲೆ ನಾವು ಅದಕ್ಕಿನ ಒಂದ್ ಸ್ವಲ್ಪ ಸ್ಮೂತ್ ಆಗಿರ್ತಕ್ಕಂಥದ್ದು, ಈಗ ಕಾಫಿ ಹಸ್ಕ್ ಆಗಿರ್ಬೋದು, ಬೆಳೆ ಉಳಿಕೆಗಳಾಗಿರ್ಬೋದು, ಅಥವಾ ಹಸಿರಿನ ಗೊಬ್ಬರಗಳಾಗಿರ್ಬೋದು, ಕಳೆ ಕೊಚ್ಚಿರೋದಾಗಿರ್ಬೋದು, ಅಥವಾ ಕೊಟ್ಟಿಗೆಯಲ್ಲಿ ಇರ್ತಕ್ಕಂತ ವೇಸ್ಟ್ಗಳು, ಅವುಗಳನ್ನ ಅರ್ಧ ಅಡಿ ಎತ್ತರ ಒಂದೊಂದೇ ಅಂತರವಾಗಿ ಸೇರಿಸ್ತಾ ಬರಬೇಕು. ಪ್ರತಿ ಅಂತ ಸೇರಿಸಬೇಕಾದ್ರೂ ಕೂಡ ಅದ್ರ ಜೊತೆಗೆ ಸಗಣಿ ಬಗ್ಗಡ ಅಂತ ಹೇಳ್ತೀವಲ್ಲ, ಅಥವಾ ಬಯೋಗ್ಯಾಸ್ ಸ್ಲರಿ ಆಗಿರ್ಬೋದು, ಅವುಗಳನ್ನ ಪ್ರತಿ ಹಂತದಲ್ಲೂ ಚಿಮುಕಿಸ್ತಾ ಬರಬೇಕು. ಜೊತೆಗೆ ನಮ್ಗೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಎಲ್ಲಾ ಕಡೆ ಸಿಗ್ತವೆ ಕಾಂಪೋಸ್ಟೀಕರಣವನ್ನ ಬೇಗ ಮಾಡ್ಲಿಕ್ಕೆ ಕಲ್ಚರ್ಸ್ ಕೂಡ ಸಿಗ್ತವೆ, ನೀವೆಲ್ಲ ಕೇಳಿರ್ಬೋದು, ವೇಸ್ಟ್ ಡಿಕಾಂಪೋಸರ್ಸ್, ಅವುಗಳನ್ನು ಕೂಡ ಪಡ್ಕೊಂಡು ಸಗಣಿ ಸ್ಲರಿಯ ಜೊತೆಗೆ ಅವನ್ನು ಮಿಶ್ರಣ ಮಾಡಿಕೊಂಡು ಹಂತ ಹಂತವಾಗಿ ನಾವು ಸೇರಿಸ್ತಾ ಬಂದಾಗ ಅದು ಏನಾಗುತ್ತೆ, 3 ಅಡಿಯ ಎತ್ತರಕ್ಕೆ ಒಂದು ಕೋನಾಕಾರದಲ್ಲಿ ನಾವು ಸೇರಿಸಬೇಕಾಗುತ್ತೆ ಗುಡ್ಡೆಯನ್ನ. ಆ ಗುಡ್ಡೆಯನ್ನ ಸೇರಿಸಿ ತದನಂತರ ಅದ್ರ ಮೇಲೆ ನಾವು ತೆಂಗಿನ ಗರಿಗಳನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಭಾರ ಆಗಿರ್ತಕ್ಕಂತ ಚಿಕ್ಕ ಚಿಕ್ಕ ಕೋಲುಗಳನ್ನ ಸೇರಿಸಿದಾಗ ಗಾಳಿಯಿಂದ ವ್ಯತ್ಯಾಸ ಆಗೋದಿಲ್ಲ, ಮತ್ತೆ ನೀರ್ ಹಾಕ್ಬೇಕಾದ್ರೂ ಕೂಡ ಆ ಗುಡ್ಡೆಗೆ ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಸೇರಿಸಬೇಕಾಗುತ್ತೆ, ಅದು ಭೂಮಿಯ ಮಟ್ಟದ ಮೇಲೆ, ಅದಕ್ಕೆ ನಾವು ರಾಶಿ ಪದ್ಧತಿ ಅಂತಾನು ಕರಿತೇವೆ. ಎಲ್ಲಿ ರಾಶಿ ಪದ್ಧತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಗುಂಡಿ ಪದ್ಧತಿಯನ್ನು ಕೂಡ ಮಾಡ್ಕೋಬಹುದು, ಅದು ಕೂಡ ಬಹಳ ಸುಲಭವಾಗಿದೆ, ಅದನ್ನ ಮಾಡಿಕೊಂಡ್ರೆ ಒಳ್ಳೇದು. ಆಮೇಲೆ ನಮ್ಗೆ ಯಾವಾಗ್ಲೂ ಒಳ್ಳೆ ಗುಣಮಟ್ಟದ ಕಾಂಪೋಸ್ಟ್ ಆಗ್ಬೇಕಂತ ಹೇಳಿದ್ರೆ ಗುಡ್ಡೆ ಮಾಡಿದ ಒಂದು 3 ವಾರಗಳ ನಂತರ ಮೇಲಿರೋದು ಕೆಳಗಾಗ್ಬೇಕು, ಕೆಳಗಿರೋದು ಮೇಲಕ್ಕೆ ಸೇರ್ಬೇಕು, ಅದಕ್ಕೆ ನಾವು ಟರ್ನಿಂಗ್ ಅಂತ ಹೇಳ್ತೇವೆ. ಅದು ಒಂದು 3 ವಾರಕ್ಕೆ ಒಮ್ಮೆ ಒಂದು 2 ಸಲ ಮಾಡಿದ್ರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಅದರ ಒಂದು ಎತ್ತರನೂ ಕಡಿಮೆ ಇದೆ, ಅಗಲನ್ನು ಕೂಡ ಕನ್ವೀನಿಯಂಟ್, ಉದ್ದನೂ ಕೂಡ ಕನ್ವೀನಿಯಂಟ್ ಆಗಿದೆ, ಮತ್ತೆ ವಾತಾವರಣನೂ ಕೂಡ ನಮ್ಗೆ ತಂಪಾಗಿರೋದ್ರಿಂದ, ಮತ್ತೆ ನಾವು ಕಾಂಪೋಸ್ಟ್ ಕಲ್ಚರ್ಸ್ ಅನ್ನು ಕೂಡ ಬಳಕೆ ಮಾಡಿರೋದ್ರಿಂದ ಕೇವಲ 90 ದಿವಸದಿಂದ 120 ದಿವಸಗಳಲ್ಲಿ ಉತ್ಕೃಷ್ಟವಾದಂತಹ ಕಾಂಪೋಸ್ಟ್ ಗೊಬ್ಬರ ಕಪ್ಪಾಗಿರುತ್ತೆ, ಜೊತೆಗೆ ತೂಕ ಇರೋದಿಲ್ಲ, ಹಾಗೇನೆ ಅದು ಯಾವುದೇ ಒಂದು ಬ್ಯಾಡ್ ಸ್ಮೆಲ್ ಅದರಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಚಳಿಗಾಲದಿಂದ ಪ್ರಾರಂಭ ಮಾಡಿ ಬೇಸಿಗೆ ಮಧ್ಯಭಾಗಕ್ಕೆ ಮಾರ್ಚ್ ಎಂಡ್ ವರೆಗೆ ಈ ಕ್ರಿಯೆಯನ್ನ ನಮ್ಮ ಕೊಡಗಿನಲ್ಲಿ ಮಾಡ್ಕೊಂಡ್ರೆ ನಮ್ಗೇನು ತೋಟಕ್ಕೆ ಬೇಕಾಗುತ್ತೆ, 2-3 ಟನ್ನು ಒಂದು ಎಕರೆಗೆ ಬಳಕೆ ಮಾಡಬೇಕು ಕಾಫಿ ತೋಟದಲ್ಲಿ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೇವೆ, ಖಂಡಿತವಾಗ್ಲೂ ಇರ್ತಕ್ಕಂತ ವ್ಯವಸ್ಥೆಯಲ್ಲೇ ನಾವು ಮಾಡ್ಕೋಬಹುದು, ಬಳಸ್ಕೋಬಹುದು. ನಿಜ, ಒಂದು ಹದಕ್ಕೆ ಸಾವಯವ ಪದಾರ್ಥಗಳು ಪರಿವರ್ತನೆಗೊಂಡ್ರೆ ಅದು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆತು ಮತ್ತಷ್ಟು ಅಲ್ಲಿ ಕ್ರಿಯೆಗೆ ಒಳಪಟ್ಟು ಬೆಳೆ ಉತ್ಪಾದನೆಗೆ ಸಹಕಾರಿ ಆಗುತ್ತೆ. ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಮತ್ತೆ ಇನ್ನು ಬೇರೆ ಬೇರೆ ಜೀವಿಗಳು ಅವುಗಳನ್ನ ಬಳಕೆ ಮಾಡಿಕೊಂಡು ಒಂಥರ ಮೌಲ್ಯವರ್ಧನೆ ಮಾಡೋದು ಅಲ್ವಾ? ಗೊಬ್ಬರ ಮಾಡಿ ಅಂತ ಹೇಳ್ತೀವಿ. ಅದ ಅಂದ್ರೆ ಮೌಲ್ಯವನ್ನೇ ಹೆಚ್ಚಿಗೆ ಮಾಡೋದು. ಹೌದು, ನಿಜ. ಅದರಲ್ಲಿ ಇರ್ತಕ್ಕಂತ ಅಂಶಗಳು ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ಹೇಳ್ತೀವಿ, ಯಾವುದೇ ಒಂದು ಉತ್ಕೃಷ್ಟವಾದಂತಹ ಕಾಂಪೋಸ್ಟ್ ಗೊಬ್ಬರದಲ್ಲಿ ರಸಸಾರ ಸುಮಾರು ತಟಸ್ಥವಾಗಿರ್ಬೇಕು, 6.5-7.5 ಇರಬೇಕು. ಅದರಲ್ಲಿ ನೀರಿನಂಶ 15-20% ಇರಬೇಕು. ಹಾಗೆ ಅದ್ರದ್ದು ಬಣ್ಣ ಕಪ್ಪು. ಹಾಗೇನೆ ಅದರಲ್ಲಿ ಓಡರ್ ಅಂತ ಹೇಳ್ತೀವಿ, ಓಡರ್ ಅಂತ ಹೇಳಿದ್ರೆ ಸ್ಮೆಲ್ ಬರಬಾರ್ದು, ಕೆಟ್ಟ ವಾಸನೆ ಬರಬಾರ್ದು. ಪ್ರಮುಖವಾಗಿ ಅದರಲ್ಲಿ ಸಾವಯವದ ಅಂಶ 15% ಕಡಿಮೆ ಇರಬೇಕು. ಹಾಗೇನೆ ಅದರಲ್ಲಿ ಸಾವಯವ ಮತ್ತೆ ಇಂಗಾಲದ ಅಂಶ CN ratio ಅಂತ ಹೇಳ್ತೀವಿ, 20% ಕಡಿಮೆ ಇರಬೇಕು. ಇವು ಗುಣಮಟ್ಟವನ್ನ ಖಾತರಿಪಡಿಸುವ ಮಾಪಕಗಳು ಅಂತ ನಾವು ಹೇಳಬಹುದು. ಕಾರ್ಬನ್ ನೈಟ್ರೋಜನ್ ರೇಷಿಯೋ ಅದು. ಹೌದು, ಇಂಗಾಲ ಮತ್ತು ಸಾರಜನಕದ ಅನುಪಾತ. ಪ್ರತಿ ರೈತರ ಜಮೀನಿನಲ್ಲಿ ಅಥವಾ ತೋಟಗಳಲ್ಲಿ ಸಾವಯವ ಪದಾರ್ಥ ಸಿಗುತ್ತೆ, ಎಷ್ಟೋ ಜನ ಹೇಗೆಗೋ ಅದನ್ನ ಬಳಸ್ಕೊಳ್ದಲ್ಲೇ ಒಂದ್ ರೀತಿಯಲ್ಲಿ ವಂಚಿತರಾಗ್ಬಿಡ್ತಾರಲ್ವಾ? ಹೌದು, ಕಸದಿಂದ ರಸ ಅಂತ ಹೇಳಿ ಇದನ್ನೇ ನಾವು ಹೇಳೋದು. ಹೌದು, ಅಗಲವಾಗಿ ಯೋಚನೆ ಮಾಡೋದಕ್ಕಿಂತ ಆಳವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದ್ರಿಂದ ಸಾಕಷ್ಟಕ್ಕೆ ಉತ್ತರ ಇದೆ. ಹೌದು, ಅದನ್ನ ನಾವು ಇಲ್ಲಿ ಮಾಡ್ಬೇಕು. ಯಾವುದೇ ಕಳೆ ಕಸ ಅಥವಾ ಗಿಡ ಬೇರು ಮತ್ತೊಂದು ಮಗದೊಂದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಅಲ್ಲೇ ಸಾವಯವದ ಅಂಶ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಕೆಲವೇ ಕೆಲವೊಂದು ಪದಾರ್ಥಗಳನ್ನು ಮಾತ್ರ ಬಳಸಕ್ಕಾಗಲ್ಲ. ಈಗ ಒಂದು ರೀತಿಯಲ್ಲಿ ಕರಗಿಸ್ಲಿಕ್ಕೆ ಹೋದ್ರೂ ಅದು ಕರಗೋದಿಲ್ಲ, ಅಲ್ಲೇ ಮತ್ತೆ ಮೊಳಕೆ ಬರುತ್ತೆ ಅಥವಾ ಹಾಕಿದ್ಮೇಲೆ ಮೊಳಕೆ ಬರುತ್ತೆ. ಆ ರೀತಿಯ ಗಡ್ಡೆಗಳು ಅಥವಾ ಕಾಂಡಗಳು ಮತ್ತಿತರ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳದೆ ಇರೋದು ಒಳ್ಳೇದು. ಸ್ವಲ್ಪ ತಡವಾಗಬಹುದು ಅಷ್ಟೇ, ಕೂಡ ಗೊಬ್ಬರವಾಗುತ್ತೆ. ಅದು ಕೂಡ ಭೂಮಿಗೆ ಒಳ್ಳೇದು, ಫಿಸಿಕಲ್ ಸಪೋರ್ಟ್ ಅಂತ ಹೇಳ್ತೀವಿ ನಾವು. ಪೋಷಕಾಂಶಗಳ ಶಿಫಾರಸು ಮಾಡ್ಬೇಕಾದ್ರೆ ಆದಷ್ಟು ನಾವೆಲ್ಲ ಮಾತಾಡ್ಕೊಳ್ತೀವಿ, ನಿಧಾನವಾಗಿ ಸಿಗ್ತಕ್ಕಂಥ ಗೊಬ್ಬರಗಳನ್ನ ಬಳಕೆ ಮಾಡಿ, ಸ್ಲೋ ರಿಲೀಸಿಂಗ್ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಅಂತ ಹೇಳ್ತೀವಿ ಅಲ್ವಾ. ಹಾಗೇನೆ ಸಾವಯವದಲ್ಲೂ ಕೂಡ ನಿಧಾನವಾಗಿ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ಅಂಶಗಳು ಸೇರಿರ್ಬೇಕು. ಯಾವುದು ಕೂಡ ಕಳಪೆ ಅನ್ನೋ ಅಂಶನೇ ಬರೋದಿಲ್ಲ, ಎಲ್ಲವೂ ಬೇಕು. ಭೂಮಿಯ ಒಂದು ರಚನೆ ನೋಡಿದಾಗ ಭೌತಿಕ ಗುಣಗಳು ಅಂತ ಹೇಳ್ತೀವಲ್ಲ, ಅದು ಮುಖ್ಯ. ಹೌದು, ಅದಕ್ಕಿಂತ ಪ್ರಮುಖವಾಗಿ ಮುಖ್ಯ ಅಂತ ಹೇಳಿದ್ರೆ ಅದರ ರಾಸಾಯನಿಕ ಗುಣ ಇನ್ನೂ ಮುಖ್ಯ ಆಗುತ್ತೆ. ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮಾಣುಜೀವಿಯನ್ನ ಇರ್ತಕ್ಕಂತಹ ಮಣ್ಣು, ಜೈವಿಕ ಗುಣ. ಈ ಮೂರೂ ಕೂಡ ಸಮತೋಲನ ಇದ್ರೆ ಹೊರಗಡೆಯಿಂದ ತಂದಂತ ಯಾವ ವಸ್ತುಗಳು ಆ ಬೆಳೆಗೆ ಬೇಕಾಗೋದೇ ಇಲ್ಲ. ಕೆಲವೊಬ್ರು ಸೂಕ್ಷ್ಮ ಜೀವಿಗಳನ್ನ ಇಷ್ಟಪಟ್ಟು ಉಪಯೋಗಿಸಿಕೊಳ್ತಾರೆ, ಟ್ರೈಕೋಡರ್ಮಾ ಆಗಿರ್ಬೋದು, ಸ್ಯೂಡೋಮೋನಸ್, ಇನ್ನು ರಂಜಕ ಕರಗಿಸುವ ಬೆಸಿಲಸ್ ಸೂಕ್ಷ್ಮ ಜೀವಿ, ಹೀಗೆ ಹಾಕೊಳ್ಬಹುದು ಅಲ್ವಾ? ಖಂಡಿತ, ಕಾಂಪೋಸ್ಟ್ ಅನ್ನ ನಾವು ನಮ್ಮ ಬೆಳೆಗಳಿಗೆ ಹಾಕಬೇಕಾದ್ರೆ ಅವುಗಳ ಜೊತೆಗೆ ಜೈವಿಕ ಗೊಬ್ಬರಗಳನ್ನ ಸೇರಿಸಿಕೊಂಡು ಹಾಕುವಂತದ್ದು. ಹೌದು, ಟ್ರೈಕೋಡರ್ಮಾ ಆಗಿರ್ಬೋದು, ಸ್ಯೂಡೋಮೋನಸ್ ಆಗಿರ್ಬೋದು, ಬ್ಯಾಸಿಲಸ್ ಆಗಿರ್ಬೋದು, ಆಸ್ಪರ್ಜಿಲಸ್ ಅಂತ ಹೇಳ್ತೀವಿ. ಹೌದು, ಇವುಗಳನ್ನ ನಾವು ಹೊರಗಡೆಯಿಂದ ತಂದು ಇವುಗಳ ಜೊತೆಗೆ ಸೇರಿಸೋದ್ರಿಂದ ಸಾವಯವ ಪ್ಲಸ್ ಜೈವಿಕ ಎರಡೂ ಕೂಡ ಸೇರ್ಬೇಕಾಗುತ್ತೆ. ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದೇ ಇರುತ್ತೆ. ಹೌದು, ಆದ್ರೆ ಸೂಕ್ತ ವಾತಾವರಣ ಇರೋದಿಲ್ಲ. ಹೌದು ಹೌದು, ಆ ಸೂಕ್ತ ವಾತಾವರಣವನ್ನ ಈ ಸಾವಯವ ಮತ್ತೆ ಜೈವಿಕ ಕ್ರಿಯೆಗಳನ್ನ ಜಾಸ್ತಿ ಮಾಡುತ್ತೆ, ಇರ್ತಕ್ಕಂತಹ ಪೋಷಕಾಂಶಗಳನ್ನೇ ಆ ಬೆಳೆಗೆ ತೆಗೆದುಕೊಡುತ್ತೆ. ಹೌದು, ನಿಜ, ಲಭ್ಯತೆಯನ್ನ ಜಾಸ್ತಿ ಮಾಡಿಕೊಡುತ್ತೆ. ಏನಾದ್ರೂ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರು ಕೂಡ ಕ್ಷಮತೆಯನ್ನ ಜಾಸ್ತಿ ಮಾಡುತ್ತೆ. ಹೌದು, ಹಾಗಾಗಿ ಕೆಲವೊಬ್ರು ಬಹಳ ಇಷ್ಟಪಟ್ಟು ಸಾವಯವ ಗೊಬ್ಬರಗಳನ್ನ ಉತ್ಪಾದನೆ ಮಾಡ್ಕೊಳ್ತಾರೆ, ಇನ್ನು ಕೆಲವೊಬ್ರು ಇನ್ನೂ ಮುಂದೆ ಹೋಗಿ ಎರೆಹುಳು ಘಟಕವನ್ನ ಮಾಡ್ಕೊಳ್ಳೋದು ಅಥವಾ ಜೀವಸಾರ ಘಟಕವನ್ನು ಮಾಡ್ಕೊಳ್ಳೋದು. ಹೌದು, ರಾಶಿ ಪದ್ಧತಿ, ಗುಂಡಿ ಪದ್ಧತಿ ಮತ್ತೆ ವರ್ಮಿ ಕಾಂಪೋಸ್ಟ್ ಬಹಳ ಉತ್ಕೃಷ್ಟವಾಗಿ ತುಂಬಾ ಸುಲಭವಾಗಿ ಮತ್ತೆ ನಮ್ಮಲ್ಲೇ ಒಂದು ಗೊಬ್ಬರವನ್ನ ತಯಾರಿ ಮಾಡ್ಕೊಂಡು ಬೆಳೆಗೆ ಉಪಯೋಗಿಸ್ತಾ ಇದ್ದೀವಿ ಅಂತ ಖಂಡಿತವಾಗಿ ಗೊಬ್ಬರ ಉತ್ಪಾದನೆ ಮಾಡ್ಕೊಳ್ತಾ ಇದೀನ, ಅದೊಂದು ದೊಡ್ಡ ಖುಷಿ. ಹೌದು, ಅದನ್ನ ಖಂಡಿತವಾಗಿ ನಾವು ಮಾಡಬಹುದು ಥ್ರೂ ವರ್ಮಿ ಕಾಂಪೋಸ್ಟ್ ಮೆಥಡ್. ಜೀವಸಾರ ಘಟಕಕ್ಕೆ ಈ ಸಾವಯವ ತ್ಯಾಜ್ಯವನ್ನು ಹಾಕಿ ಆ ಮೂಲಕ ಸಾರವನ್ನ ಮಾಡ್ಕೊಳ್ತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಾವಯವ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಬಳಸಿಕೊಂಡು ಅಥವಾ ಇಲ್ದಲನೇ ಕೃಷಿ ಮಾಡೋರು ಇದ್ದಾರೆ. ಖಂಡಿತ ಇದೆ, ನಮ್ಮ ಸುತ್ತಮುತ್ತ ನೋಡಿದ್ರೆ ಬಹಳಷ್ಟು ಜನ ಈಗಾಗಲೇ ಈ ಪದ್ಧತಿಗಳಿಗೆ ಮುಂದೆ ಬಂದು ಮಾದರಿಯಾಗಿದ್ದಾರೆ. ಹೌದು, ಪ್ರತಿಯೊಂದು ವಿಚಾರದಲ್ಲಿನು ಸುಧಾರಣೆಗಳಿದಾವೆ, ವಿಚಾರಗಳಿದಾವೆ, ನಾವು ಗಮನಿಸ್ತಾ ಹೋಗ್ಬೇಕು. ಒಂಥರ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಪರಿಣಾಮಗಳನ್ನ ನಮಗೆ ದೊರಕಿಸಿಕೊಡುವ ಮಾರ್ಗಗಳನ್ನು ಹುಡುಕ್ತಾ ಹೋದ್ರೆ ಅನುಸರಿಸ್ತಾ ಹೋದ್ರೆ ಬಹಳ ಒಳ್ಳೇದು. ಅಲ್ಲ, ಇದು ಖರ್ಚು ಇಲ್ಲದ ತಂತ್ರಜ್ಞಾನಗಳು ಅಂತ ಹೇಳಬಹುದು, ಶೂನ್ಯ ಬಂಡವಾಳ ಅಂತ ಹೇಳ್ಬೋದು ಇದಕ್ಕೆಲ್ಲ ಅಲ್ವಾ. ಏನು ನಮ್ಗೆ ತ್ಯಾಜ್ಯವಾಗಿರ್ತವೆ ಅವುಗಳನ್ನೇ ಕಾಂಪೋಸ್ಟ್ ಮಾಡಿ ಅವುಗಳನ್ನೇ ಗೊಬ್ಬರಗಳಲ್ಲಿ ಉಪಯೋಗಿಸ್ತಕ್ಕಂಥ. ಹೌದು ಹೌದು, ಶೂನ್ಯ ಬಂಡವಾಳವನ್ನ ಮಾಡಿಕೊಂಡು ನಮ್ಮ ಬೆಳೆಗಳನ್ನ ನಾವು ಸಾಕುವಂತದ್ದು, ಉತ್ಪಾದನೆಯನ್ನು ಪಡ್ಕೊಳ್ತಕ್ಕಂಥದ್ದು. ಪಶ್ಚಿಮ ಘಟ್ಟಗಳಲ್ಲಿ ಮಣ್ಣು ಸಮೃದ್ಧವಾಗಿತ್ತು, ಮಣ್ಣಿನಲ್ಲಿ ಸಾವಯವ ಇಂಗಾಲ ಬಹಳ ಚೆನ್ನಾಗಿತ್ತು ಅಂತ ಜನ ಮಾತಾಡ್ತಾರೆ. ಆದ್ರೆ ಇವತ್ತು ಮಣ್ಣಿನಲ್ಲಿ ಸಾವಯವದ ಅಂಶ ಕಡಿಮೆ ಆಗಿದೆ, ಬೇರೆ ಬೇರೆ ಕಾರಣಗಳಿಂದ ಸತತವಾಗಿ ಬೆಳೆಗಳನ್ನ ಮಾಡ್ತಾ ಹೋಗುವ ಒಂದು ಹಿನ್ನೆಲೆಯಲ್ಲಿ ಬೆಳೆಗಳು ಸಾವಯವದ ಅಂಶವನ್ನ ಹೀರ್ಕೊಳ್ತವೆ, ಹಾಕುವ ಪ್ರಮಾಣ ಕಡಿಮೆ ಆಯ್ತಂದ್ರೆ ಇನ್ನಷ್ಟು ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಪುನರಾವಲೋಕನ ಮಾಡ್ಕೊಳ್ಬೇಕು ನಮ್ಮ ರೈತರು. ಮಣ್ಣು ಚೆನ್ನಾಗಿದ್ರೆ ಉಳಿಸ್ಬೇಕು, ನಾಡನ್ನ ಬೆಳೆಸ್ಬೇಕು, ಬೆಳೆಗಳನ್ನ ಬೆಳೆಸ್ಬೇಕು. ಮಣ್ಣು ಚೆನ್ನಾಗಿತ್ತಂದ್ರೆ ಬದುಕೆ ಚೆನ್ನಾಗಿರುತ್ತೆ, ಅದೇ ಸೂತ್ರ. ಹೌದು ಹೌದು, ನಿಜ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಕಾಡಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಹಾಗಾಗಿ ತ್ಯಾಜ್ಯ ವಸ್ತುಗಳು ಸಂಖ್ಯೆನೂ ಕೂಡ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ನೀವು ಹೇಳಿದಾಗೆ ಭೂಮಿಯಲ್ಲಿ ಸಾವಯವದ ಅಂಶದ ಮೇಲೆ ಭೂ ಫಲವತ್ತತೆಯನ್ನು ನಾವು ನಿರ್ಧಾರವನ್ನು ಮಾಡ್ತೇವೆ. ನಿಜ ನಿಜ. ಮೈದಾನ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಶೇಕಡ 0.4 to 0.75 ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳೆಗಳು ಚೆನ್ನಾಗಿ ಇಳುವರಿ ಕೊಡಬೇಕು ಅಂತ ಇವತ್ತೇನು ನಾವು ರೂಢಿಸ್ಕೊಂಡಿದ್ದೇವೆ ಒಳ್ಳೊಳ್ಳೆ ತಳಿಗಳನ್ನ, ಅವು ಒಳ್ಳೆ ಫಲಿತಾಂಶವನ್ನ ನೀಡಲ್ಲ. ನಮ್ಮ ರೈತರು ಕೂಡ ನಿರಾಸೆಯನ್ನ ಅಂತಾರೆ. ಎಲ್ಲವೂ ಕೂಡ ಕಾರಣ, ಜೊತೆಗೆ ಬದಲಾವಣೆ ಆಗ್ತವೆ, ನಾವು ಅದಕ್ಕೆ ಹೊಂದ್ಕೋಬೇಕಾಗತ್ತೆ. ಹೊಂದಾಣಿಕೆಯ ಕೃಷಿ ಬಹಳ ಮುಖ್ಯ ಅಲ್ವಾ. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದಷ್ಟು ಬದುಕು ಹಸನಾಗಿರುತ್ತೆ. ಅದಕ್ಕೆ ಸಾವಯವ ಗೊಬ್ಬರಗಳನ್ನು ತಪ್ಪದೇ ಬಳಕೆ ಮಾಡ್ಕೊಳ್ತಾ ಹೋಗ್ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ತಾವು ಸಲಹೆಗಳನ್ನು ಕೊಟ್ಟರೆ ಮನ ಮುಟ್ಟುವಂತೆ ವಿಚಾರಗಳನ್ನ ವಿವರಿಸಿದ್ರಿ ಡಾಕ್ಟರ್ ಬಿ ಪ್ರಭಾಕರ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ಕಾಂಪೋಸ್ಟ್ ಗೊಬ್ಬರವನ್ನ ಕಾಫಿ ನಾಡಿನಲ್ಲಿ ಹೇಗೆ ಮಾಡಿಕೊಳ್ಳಬಹುದು, ಅದರ ಪ್ರಯೋಜನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳಿಸಿದರು. ಅವರ ಸಂಖ್ಯೆ ಹೀಗಿದೆ: 7295240293. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಮಳೆಗಾಲದಲ್ಲಿ ಡೆಂಗ್ಯೂ ಜ್ವರ ಮತ್ತು ಅಂಟು ಕಾಯಿಲೆಗಳ ನಿಯಂತ್ರಣ ಹಾಗೆ ತಕಣಿಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಜಿಲ್ಲಾ ಮಟ್ಟದ ಅಂತರ್ ಇಲಾಖೆಗಳ ಸಮನ್ವಯ ಸಮಿತಿ ಸಭೆ ಇಂದು ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ, ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಸುಮಾರು ತರಹದ ಅಂಟು ಕಾಯಿಲೆಗೆ ಬರುವ ಸಾಧ್ಯತೆ ಇದ್ದದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ನಗರಾಭಿವೃದ್ಧಿ, ಸಾರ್ವಜನಿಕ ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಸಮಾಜ ಕಲ್ಯಾಣ, ಮೀನುಗಾರಿಕೆ, ಕೈಗಾರಿಕೆ, ನೀರಾವರಿ, ಕಂದಾಯ ಹಿಂಗೆ ಎಲ್ಲ ಇಲಾಖೆನವು ತಮ್ಮ ತಮ್ಮ ವ್ಯಾಪ್ತಿಲಿ ಅಂಟು ಕಾಯಿಲೆಗೆ ಬರದಂಗೆ ಜಾಗ್ರತೆ ತಕ್ಕೊಂಡು ಸರಿಯಾದ ಕ್ರಮ ತಗೊಳ್ಳೋಕುತ ಸೂಚನೆ ಕೊಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ಮಾತಾಡಿ, ಇದೇ ತಿಂಗಳ 16th ರಾಷ್ಟ್ರೀಯ ಡೆಂಗಿ ದಿನಾಚರಣೆನ ಆಚರಣೆ ಮಾಡಿವೆ. ಜೂನ್ ತಿಂಗಳಲ್ಲಿ ಮಲೇರಿಯಾ ವಿರೋಧ ದಿನಾಚರಣೆ, ಹಾಗೆ ಜುಲೈ ತಿಂಗಳಲ್ಲಿ ಡೆಂಗಿ ವಿರೋಧಿ ಮಾಸಾಚರಣೆನ ಆಚರಣೆ ಮಾಡಿವೆ. ಕಳೆದ 4 ಡೆಂಗ್ಯೂ ಜ್ವರದ 2, ಮಲೇರಿಯಾದ 2, ವಿಷಮಶೀತ ಜ್ವರದ 7, ಡಯೇರಿಯಾದ 1031, ನಾಯಿ ಕಚ್ಚಿ 2223, ಹಾವು ಕಚ್ಚಿ 131, ಇಲಿ ಜ್ವರದ 4 ಕಾಣಿಸಿಕೊಂಡಿದ್ದು, ಆದರೆ ಯಾವುದೇ ತರಹದ ಸಾವು ಆತ್ಲೇತ ಅವು ಮಾಹಿತಿ ಕೊಟ್ಟು ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ಕೊಡಗು ಜಿಲ್ಲಾ ಪಂಚಾಯತಿನ ಕಡೆಯಿಂದ ಕೊಡಗು ಜಿಲ್ಲಾ ಸಂಪನ್ಮೂಲ ಕೇಂದ್ರದ ಉದ್ಘಾಟನಾ ಜಂಬರ ನಾಳೆ ಬೆಳಿಗ್ಗೆ 11 ಜಿಲ್ಲಾ ಪಂಚಾಯತಿ ಕಟ್ಟಡದ ಹತ್ತಿರದ ಕೊಡಗು ಜಿಲ್ಲಾ ಸಂಪನ್ಮೂಲ ಕೇಂದ್ರದಲ್ಲಿ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಬೆಳಿಗ್ಗೆ 10:30 ಜಿಲ್ಲಾ ಪಂಚಾಯತಿ ಸಭಾಬಾಡಲಿ ಬ್ಯಾರೆ ಬ್ಯಾರೆ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಡೋ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೆಯಲ್ಲಿ ಬರುವ ಜಿಲ್ಲೆನ ಕುಶಾಲನಗರಲ್ಲಿರುವ ಮೌಲಾನಾ ಆಜಾದ್ ಮಾದರಿ ಸ್ಕೂಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 25 ಆಖೇರಿ ದಿನಾಂತ ಇಲಾಖೆನ ಜಿಲ್ಲಾ ಅಧಿಕಾರಿಗ ತಿಳಿಸಿಡೋ. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮರಗೋಡು ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಕಾಂತೂರು, ಹೊಸಕೇರಿ, ಅರೆಕಾಡು, ಮರಗೋಡು, ಕಟ್ಟೆಮಾಡು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುದಿಲ್ಲ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡೋ. 2022-23 ಸಾಲಿನ ಕೃಷಿ ಇಲಾಖೆನ ರಾಜ್ಯ ಮಟ್ಟದ ಮುಂಗಾರು ಹಂಗಾಮಿನ ಕಾರ್ಯಾಗಾರ ಮಾನ್ಯ ಕೃಷಿ ಮಂತ್ರಿ ಬಿಸಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಮತ್ತೆ ನಾಡಿದ 2 ದಿನ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸಭಾಬಾಡಲಿ ಏರ್ಪಾಡಾಟು. ಕಂದಾಯ ಇಲಾಖೆನ ಬೇರೆ ಬೇರೆ ಯೋಜನೆಗಳ ಕುರಿತಂಗೆ ಹಂಗೆ ತಾಪತ್ರೆಗಳಿಗೆ ಸಂಬಂಧಪಟ್ಟಂಗೆ ಪುಕಾರುಗಳ ಕೊಡಿಕೆ. ಹಲೋ ಕಂದಾಯ ಸಚಿವರೇ, ಸಹಾಯವಾಣಿ ನಾಳೆಯಿಂದ ಸುರಾದೆ. 28 March to April 11 ಮುಟ ನಡೆದ SSLC ವಾರ್ಷಿಕ ಪರೀಕ್ಷಾ ಫಲಿತಾಂಶ ಇದೇ ತಿಂಗಳ 3ನೇ ವಾರದಲ್ಲಿ ಪ್ರಕಟ ಆದಿತ್ತ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಮಾಹಿತಿ ಕೊಟ್ಟಳು. ರಾಷ್ಟೀಯ ಡೆಂಗ್ಯೂ ದಿನಾಚರಣೆಯ ಪ್ರಯುಕ್ತ ಡೆಂಗ್ಯೂ ಜ್ವರದ ಮುಂಜಾಗ್ರತಾ ಕ್ರಮಗಳ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಪ್ಯಾರಾಮೆಡಿಕಲ್ ಮಕ್ಕಳಿಂದ ಇದೇ ತಿಂಗಳ 16 ಬೆಳಿಗ್ಗೆ 10:30 ಜಾಥಾ ಕಾರ್ಯಕ್ರಮ ಏರ್ಪಾಡಾಟು. ಜಾಥಾ ಪ್ಯಾಟೆನ ಬಾಲಭವನದ ಸುರಾಗಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತಕ್ಕಾಗಿ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಮುಟ ನಡೆದಿತ್ತ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗೋಪಿನಾಥವು ತಿಳಿಸಿಡೋ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆಸ್ಪತ್ರೆ ಹಂಗೆ ಸ್ನೇಹಾಶ್ರಯ ಯೂತ್ ಟ್ರಸ್ಟ್ ಮಡಿಕೇರಿ ಇವರ ಕೂಡು ಕೂಟಲಿ ಮಾನಸಿಕ ಕಾಯಿಲಸ್ತರಿಗೆ ಮಾನಸಧಾರ ಮಾನಸಿಕ ರೋಗಿಗಳ ಹಗಲು ಆರೈಕೆ ಕೇಂದ್ರ ಮಡಿಕೇರಿನ ರಾಣಿಪೇಟೆಯಲ್ಲಿ ಸುರಾವುಟು. ಇಲ್ಲಿ ಬೇರೆ ಬೇರೆ ತರಹದ ಸೌಕರ್ಯಗಳೊಟ್ಟಿಗೆ ಪುಕ್ಸಟ್ಟೆಯಾಗಿ ವೃತ್ತಿ ತರಬೇತಿನ ಕೊಟ್ಟವೆ. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಇದೇ ತಿಂಗಳ 16 ಸಾಯಂಕಾಲ 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿತ್ತ ಭಗಂಡೇಶ್ವರ ತಲಕಾವಿರಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಡು. ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯಡಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಡೆಯಿಂದ ಮಕ್ಕಳ ಸಹಾಯವಾಣಿ ಮಾಸಾಚರಣೆಯನ್ನು ಆಚರಣೆ ಮಾಡುವ ಕುರಿತು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ ಮಕ್ಕಳ ಸಹಾಯವಾಣಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಜಾಗ್ರತೆ ಭರಿಸಿಕೆ ಸರಿಯಾದ ಕ್ರಮ ತಗೊಳಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಸಾರ್ವಜನಿಕ ಶಿಕ್ಷಣ, ಸ್ಥಳೀಯ ಸಂಸ್ಥೆಗೆ ಹಿಂಗೆ ಸುಮಾರು ಇಲಾಖೆಗೆ ಜಾಗೃತಿ ಕಾರ್ಯಕ್ರಮಗಳ ಏರ್ಪಾಡು ಮಾಡಿಕೊಳ್ಳೋಕುತ್ತ ಸೂಚನೆ ಕೊಟ್ಟು ಇದೇ ಹೊತ್ತಲ್ಲಿ ಮಕ್ಕಳ ಸಹಾಯವಾಣಿ ದಿನಾಚರಣೆ ಮತ್ತು ಮಾಸಾಚರಣೆನ ಕುರಿತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅರುಂಧತಿಯವು ಸಭೆಗೆ ಮಾಹಿತಿ ಕೊಟ್ಟು ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕಡೆಯಿಂದ 2022-23 ಸಾಲಿಗೆ ಇಲಾಖೆನ ಬೇರೆ ಬೇರೆ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಹಂಗೆ ಹಿರಿಯ ನಾಗರಿಕರಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 30 ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯಿಂದ ಕೇಳಿ ತಿಳ್ಕೊಳಕತ್ತ ವಿಕಲಚೇತನರ ಅಧಿಕಾರಿಗ ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರೆ, ಸಮಯ ಇನ್ನೇನು 7:25 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಕಕ್ಕಬ್ಬೆ ಕುಂಜಿಲ ಗ್ರಾಮತ್ರ ಕಂಬೆ ಎಂಡ ಒಕ್ಕಡ ಕಾರೋನ ತೆರೆನ ಇದೇ 13 ಬೊಳ್ಳ್ಯಾಚ ಬೈಟ್ 9 ಗಂಟೆ ಇಂಜ 14 ಚನಿಯಾಚ ಬೈಟ್ 9 ಗಂಟೆ ಕೆತ್ತನೆ ಕುಂಜಿಲತ್ತುಳ್ಳ ಒಕ್ಕ 5 ಮನೆಯಲ್ಲಿ ನಡ್ತವ ಒಕ್ಕ ಕರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕರನಂಡ ಆಶೀರ್ವಾದ ಪಡೆದೋನಂದು ಕಂಬೆ ಎಂಡ ಒಕ್ಕ ಕರ ಕಟ್ಟಂಡಿತ್ತು. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ಕಳಿಪೋನ ಕಲ್ಯಾಟಂಡ ಒಕ್ಕಡ ಪೊನ್ನಪ್ಪ ಅಜ್ಜಪ್ಪಂಡ ಕಾರನು ತೆರೆನ ಇದೇ 13 ಬೊಳ್ಳ್ಯಾಚ ಬೈಟ್ ಪಿಂಜ 14 ಚೆನಿಯಾಚ ಪೋಲ್ ಕುಂಜಿಲ ಗ್ರಾಮತ್ತುಳ್ಳ ಕಲ್ಯಾಟಂಡ ಒಕ್ಕಡ ಕದಿಯ ಮನೆಯಲ್ಲಿ ನಡ್ತವ. ಚೆನಿಯಾಚ ಮಜ್ಜನ 1 ಕಲ್ಯಾಟ ಅಜ್ಜಪ್ಪಂಡ ತೆರೆ ತಿರೋಳ ಕುಂಜಿ ಬೋಳ್ತುರ ತೆರೆ ಸುರುವಾಪಕ ಒಕ್ಕಕಾರ ಊರುಕಾರ ನಾಡುಕಾರ ತಾಮನೆ ಪೊಮ್ಮಕ ಸಂಸಾರಡೆ ಬಂತು ಮಹಾಗುರುರ ಆಶೀರ್ವಾದ ಪಡೆದೋನಂದು ಕಲ್ಯಾಟಂಡ ಒಕ್ಕಕಾರ ಕಟ್ಟಂಡಿತು. ಮರಗುಡು ಗ್ರಾಮದ ಕೇನೇರ ಕುಟುಂಬಸ್ಥರ 5 ಮನೆಯಲ್ಲಿ ಇದೇ ತಾರೀಕು 14 ಶನಿವಾರ ಬೆಳಿಗ್ಗೆ 8 ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ. ರಾತ್ರಿ 8 15 ಐತವಾರ ಸಾಯಂಕಾಲದವರೆಗೆ ದೈವಗಳ ಕೋಲ ನಡೆದಿದೆ. ಕೊಟ್ಟಗೂಡೆಗ ಊರವು ನೆಂಟರಿಷ್ಟರು ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸೋ ಕುತ ಕೇನೇರ ಕುಟುಂಬಸ್ಥರು ಕೇಳಿಕೊಂಡಳು. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ಫ್ರಿಜ್ ವಾಷಿಂಗ್ ಮಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್ ಹಿಲ್ ರೋಡ್ ಮಡಿಕೇರಿ ಮೇನ್ ರೋಡ್ ಗೋಣಿಕೊಪ್ಪ. ಪ್ರತಿ ವರ್ಷನು ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್ ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನಿ, ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಮೇರಿ ಅಂಡ ಒಕ್ಕಕಾರ ಕೂಡಿತ್ತು ಮರಂದೋಡ ಗ್ರಾಮತ್ತುಳ್ಳ ಒಕ್ಕ 5 ಮನೆಯಲ್ಲಿ 13 ಬೊಳ್ಳ್ಯಾಚ ಬೈಟ್ ಮಂದಣ ಮೂರ್ತಿ ಪಿಂಜ 5 ಕುಟ್ಟು ಮೂರ್ತಿಯಡ ತೆರೆ 14 ಚೆನಿಯಾಚ ಪೊಲಕ ಚೌಂಡಿ ತೆರೆ ಅಪ್ಪಯ್ಯ ಅಜ್ಜಪ್ಪಂಡ ತೆರೆ ಪಿಂಜ ಮಜ್ಜಂತ್ರ ಮೀದ ಕುಂಜನ ಅಜ್ಜಪ್ಪ ನರಿಪೂದ ತೆರೆನ ಬೆಚ್ಚಂಡಿತ್ತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಊರುಕಾರ ಬೆಂದು ಚಂಗಾದ್ಯ ಬಂತು ಗುರುಕಾರನಂಡ ಆಶೀರ್ವಾದ ಪಡೆದೋನಂದು ಒಕ್ಕ ಪಟ್ಟದಾರ ಪಿಂಜ ಮೇರಿ ಅಂಡ ಒಕ್ಕಕಾರ ಕಟ್ಟಂಡಿತ್ತು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಪಿಯ ಬೊಳ್ತ ಕುಪ್ಪಿಯ ಚಾಲೆ ಮಕ್ಕಳ ಕುಪ್ಪಿಯ ಚಾಲೆ ಮಂಡೆ ತುಣಿ ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ ಪೊಮ್ಮಕ್ಕಳ ಕೋರಿ ಚೌಕ ಮುಸ್ಕೋಲಿ ಮಂಗಲಗರ್ಗ ಬೋಂಡಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಮುತ್ತಾರ್ಮಡಿ ಗ್ರಾಮದ ಪಾರೇಮಜಲು ಕುಟುಂಬದ 5 ಮನೆಯಲ್ಲಿ ಇದೇ ತಾರೀಕು 14 ಶನಿವಾರ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ. 15 ಐತವಾರ ದೈವಗಳ ಕೋಲ ನರ್ಸಿಕೆ ಏರ್ಪಾಡಾಗಿತ್ತು. ಆದರೆ ಇದೀಗ ಹರಿಸೇವೆ ಮತ್ತೆ ದೈವದ ಕೋಲನ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕ್ಯಳು. ಕೊಟ್ಟಗೂಡೆಗ ಊರವು ನೆಂಟರಿಷ್ಟರು ಆಹ್ವಾನಿತರೆಲ್ಲ ಸಹಕರಿಸೋ ಕುತ್ತ ಪಾರೇಮಜಲು ಕುಟುಂಬಸ್ಥರು ಕೇಳಿಕೊಂಡಳು. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಕಟ್ಟೆಮಡು ಗ್ರಾಮದ ಬಳಪದ ದಿವಂಗತ ನಂಜಪ್ಪನವರ ಪತ್ನಿ ಜಾನಮ್ಮ ಅವರು ಇಂದು ನಿಧನರಾದರು. 94 ವರ್ಷ ಪ್ರಾಯದ ಬಳಪದ ಜಾನಮ್ಮ ತವರು ಮನೆ ಪರಿಚನ ಹೊಸ್ಕೇರಿ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೇಯಂಡಾಣೆ ನರಿಯಂದರ ಗ್ರಾಮತ್ರ ಬೊವೆರೆಂಡ ಪ್ರಭಾ ಮುದ್ದಯ್ಯ ಐಂಡಾಪೊಣ್ಣ ಚೋಂದಮ್ಮ ಅಮ್ಮಯ್ಯ ಐಂಗ ಇಂದು ಬೆಂಗಳೂರು ಮರಣಪಟ್ಟಿತು. ತಾಮನೆ ಬಟ್ಟಕಾಳಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 10 ನರಿಯಂಡ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ನಾಪೋಕ್ಲು ಕೊಳಕೇರಿ ಗ್ರಾಮತ್ರ ಕೇಟೊಳಿರ ಬಾಬು ಪೂವಯ್ಯ ಇಂದು ವೈಪತ್ತು ಮರಣಪಟ್ಟಿತು. 87 ವಯತ್ರ ಕೇಟೊಳಿರ ಬಾಬು ಪೂವಯ್ಯ ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1 ಮೀದ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟೆರ ಪುಷ್ಪ ರಾಜಪ್ಪ. ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡೆಯಲ್ಲಿ ಸಾಂಕ್ರಾಮಿಕ ರೋಗತ್ರ ನಿಯಂತ್ರಣ ಪಿಂಜ ಮುಂಜಾಗ್ರತಾ ಕ್ರಮತ್ರ ಮೀದ ಜಿಲ್ಲಾ ಮಟ್ಟತ್ರ ಅಂತರ್ ಇಲಾಖೆರ ಸಮನ್ವಯ ಸಮಿತಿ ಸಭೆ ನಡೆದತ್ತು. ಸಭೆಯಲ್ಲಿ ತಕ್ಕ ಪರಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಳೆಗಾಲತ್ ಸೊಳ್ಳೆ ಕಡಿಪಾನುಂಡು ಸುಮಾರ್ ತರತ್ರ ಅಂಟುಕಾಯಲ ಬಪ್ಪ ಸಾಧ್ಯತೆ ಉಂಡು. ಈ ನಿಟ್ಟಲು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ನಗರಾಭಿವೃದ್ಧಿ, ಶಿಕ್ಷಣ, ಪೊಂಗ ಪಿಂಜ ಮಕ್ಕಳ ಅಭಿವೃದ್ಧಿ, ಕಂದಾಯ, ನೀರಾವರಿ ಕೂಡನಿಕೆ ಎಲ್ಲಾ ಇಲಾಖೆಕಾರ ತಂಗಡ ಇಲಾಖೆಗೂ ಒತ್ತನಿಕೆ ಅವಶ್ಯ ಕ್ರಮ ಎಡುತ್ತಂಡು ಜನಜಾಗೃತಿ ಕಾರ್ಯಕ್ರಮ ನಡೆತುಂಡು ಒಂದು ನಿರ್ದೇಶನ ಮಾಡುಚಿ. ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಾಂಕ್ರಾಮಿಕ ರೋಗ ನಿಯಂತ್ರಣ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್, ಕೈಂಚ ನಾಲು ತಿಂಗ ತಿಂಜ ಅಣ್ಣಕ ಜನವರಿ ಲಿಂಜ ಏಪ್ರಿಲ್ ಗೆತ್ತನೆ ತಲ ದಂಡಾಳಕ್ಕೆ ಡೆಂಗ್ಯೂ ಪನಿ ಪಿಂಜ ಮಲೇರಿಯಾ ಟೈಫಾಯ್ಡ್ ಏಳು ಡಯಾರಿಯ ತಿಂಜ 1031 ನಾಯಿ ಕಡುಪು ಚಿಟ್ಟಂಡದು ದಂಡಾರ್ಥ 223 ಪಾಂಬು ಕಡಚದು ನೋಯಿಟ 31 ಕೂಡ್ನಿಕೆ ನಾಲಾಳಕ್ಕೆ ಪ್ಲೇಗ್ ಪನಿ ಬಂತು ಆಚೆಂಗಿ ದಾರು ಜೀವ ಕಳೆದಂಡಿತ್ತಲೆ ಪೋಲು ಸೊಳ್ಳೆ ಕಡಿಪ ಮನರತ್ನ ಕಾತೋ ಶುದ್ಧ ಕುಡಿಪ ನೀರ್ರಮಿದ ಅರ ಮೇನತ್ತು ಇಡೊಂಡು ಎಣ್ಣಚಿ ಸಮಗ್ರ